ಸ್ವಪ್ನೆ ಭವತ್ಯಸ್ಯ ವಿಭಕ್ತ್ಯವಸ್ಥಾ ಸಮಾಪ್ರಶೇಷೇಣ ವಿಭಾತಿ ಯತ್ರ ಶರೀರಸ್ಯ ಅವಸ್ಥಾ ವಿಭಕ್ತಿ ಅವಸ್ಥಾ ಅಂದ್ರೆ ಈ ಸೂಕ್ಷ್ಮ ಶರೀರವು ಯಾವ ವ್ಯವಹಾರದಲ್ಲಿ ಲಭ್ಯವಿದೆ ಅಂದ್ರೆ ಸ್ವಪ್ನೆ ಭವತಿ ಮೇಲೆ ಹೇಳಿದ ಸೂಕ್ಷ್ಮ ಶರೀರ ಏನು ಸೂಕ್ಷ್ಮ ಶರೀರದ ಲಕ್ಷಣಗಳು ಅನ್ನೋಕ್ಕಿಂತ ಅಂಶಗಳು ಸೂಕ್ಷ್ಮ ಶರೀರದ ಅಂಶಗಳೇನು ಅಂದ್ರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅರ್ಥಾಯ್ತೋ ಪ್ರಾಣ ಇಂದ್ರಿಯ ಎಲ್ಲ ಒಟ್ಟು ಸೇರಿಸಿ ಶರೀರ ಬಂದ್ಬಿಟ್ಟಪ್ಪ ಮಹಾರಾಯ ಶರೀರ ಒಂದು ಬಿಟ್ಟು ಈ ಭೌತಿಕ ಶರೀರ ಒಂದು ಬಿಟ್ಟು ಈ ಸ್ಥೂಲ ಶರೀರ ಒಂದು ಬಿಟ್ಟು ಬಾಕಿ ಏನೇನು ಅಂತ ನಿಮಗೆ ಅವ ಅನಿಸ್ತದ ಅವಷ್ಟು ಸೂಕ್ಷ್ಮ ಶರೀರ ಈ ಸೂಕ್ಷ್ಮ ಶರೀರದ ವ್ಯವಹಾರ ಎಲ್ಲಿ ಅಫ್ಕೋರ್ಸ್ ಕೆಲವು ಸಲ ನಾವು ಎಚ್ಚರ ಅವಸ್ಥೆಯಲ್ಲಿ ಸೂಕ್ಷ್ಮ ಶರೀರವು ಕೆಲಸ ಮಾಡುತ್ತದೆ. ನಾನು ನಿನ್ನೆ ಹೇಳಿದೆ ವ್ಯಾಪಕವಾಗಿ ವಿಚಾರ ಮಾಡಿದ್ರೆ ಅದು ಕೂಡ ಒಂದು ಕನಸೆ. ಮಾಂಡಿಕ್ಯ ಉಪನಿಷತ್ತನ್ನು ಅಭ್ಯಾಸ ಮಾಡುವಾಗ ನಿಮಗದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಅಂತ. ಈಗ ಮಾಂಡಿಕ್ಯ ಉಪನಿಷತ್ ಶುರು ಮಾಡ್ರಿ ಅನ್ಬೇಡ್ರಿ. ಸೋ ಆ ಸೂಕ್ಷ್ಮ ಶರೀರ ಸ್ವಮಾತ್ರ ಶೇಷೇನ ಅಂದ್ರೇನು ಸ್ಥೂಲ ಶರೀರದ ಸಹಾಯವನ್ನು ತೆಗೆದುಕೊಳ್ಳದೆ ಈ ಒಂದು ಯಾವುದೋ ಕನಸು ಕಾಣ್ತೀಯ. ಏನ್ ಕನಸು ಕಾಣ್ತೀಯ ಅಂತಂದ್ರೆ ನೀನು ಫುಟ್ಬಾಲ್ ಗೋಲ್ ಹೊಡೆದ್ಬಿಟ್ಟಿನಿ, ನಿನಗೀಗ ಒಂದು ದೊಡ್ಡ ಕಪ್ ಕೊಡ್ತಾರೆ, ಆದ್ರೆ ನಿನಗೆ ಕಾಲ ಇಲ್ಲ. ಅಂದ್ರೆ ಭೌತಿಕ ಶರೀರದ ಸಹಾಯ ತಗೊಂಡಿನಿ ನೀನು, ಮತ್ತೆ ಹೆಂಗೆ ನಿನ್ನಷ್ಟಕ್ಕೆ ನೀನು ನಿನ್ನದೇ ಆದಂತಹ ರೀತಿಯಲ್ಲಿ ನಿನ್ನ ಅನುಭವಗಳನ್ನು ಅನುಭವಿಸ್ತಾ ಇರ್ತೀಯ. ನಿನ್ನೊಳಗೆ ಎಂತೆಂತಹ ವಾಸನಾವನೋ ಅದ್ರ ತಕ್ಕಂತೆ ಸ್ವಾಮೀಜಿ ನನಗೆ ಬರೀ ದೇವ್ರ ಕನಸೆ ಬೀಳ್ತಾವ ನೋಡ್ರಿ. ಇರ್ಬಹುದಪ್ಪ, ನಿನ್ನ ಮನಸ್ಸು ಸಾತ್ವಿಕವಾಗಿರ್ಬಹುದು, ಅದಕ್ಕೆ ದೇವ್ರ ಕನಸು ಬರೀ ಹಾವ ಬರ್ತಾವ್ರಿ. ನಾನೇನ್ ಮಾಡಿ ನಿನ್ನ ಮನಸ್ಸಿನ್ಯಾಗ ಎಂಥ ಸಂಸ್ಕಾರವ ಎಂಥ ವಾಸನ ಅವ ಅದು ತಕ್ಕಂತೆ ನೀನು ನಿನ್ನದೇ ಲೋಕವನ್ನ ಹೆಣೆದುಕೊಳ್ತೀಯ. ನಿನ್ನ ಕನಸಿನ ಸೃಷ್ಟಿಗೆ ಬೇರೆ ಯಾರೂ ಸಹಾಯ ಮಾಡಿಲ್ಲ, ನಿನ್ನ ದೇಹವೂ ನಿನಗೆ ಸಹಕಾರ ಕೊಟ್ಟಿಲ್ಲ. ಸ್ವಮಾತ್ರ ಶೇಷೇನ ವಿಭಾತಿ, ತಾನು ತನ್ನ ವಾಸನಾಗಳಿಂದ ತನ್ನ ಜಗತ್ತನ್ನ ತಾನೇ ಸೃಷ್ಟಿಸಿಕೊಂಡು ಪ್ರಕಾಶವಾಗ್ತಾ ಇರ್ತದೆ. ಅದು ಸೂಕ್ಷ್ಮ ಶರೀರ, ತನ್ನದೇ ಅದ ಲೋಕ. ಈ ಜಾಗೃತದಲ್ಲಿರುವ ಲೋಕ ಇದು ನನ್ನ ಲೋಕ ಅಲ್ಲ, ಇದು ನಾ ಮಾಡಿದ್ದಲ್ಲ, ಇದು ಈಶ್ವರ ಸೃಷ್ಟಿ, ಸ್ವಪ್ನ ಜೀವ ಸೃಷ್ಟಿ. ಇಂತಹ ಈ ಸೂಕ್ಷ್ಮ ಶರೀರವನ್ನ ಏನಾಗ್ತದೆ? ಹಲೋ, ಇಲ್ಲದೇನೋ ಪ್ರಾಬ್ಲಮ್ ಆಗ್ತದೆ. ಕರೆಂಟ್ ವೇರಿಯೇಷನ್, ಫ್ಲಕ್ಚುಯೇಷನ್. ಇಂತಹ ಈ ಸೂಕ್ಷ್ಮ ಶರೀರವನ್ನ ಲಿಂಗ ಶರೀರವೆಂದು ವೇದಾಂತವು ಹೇಳುತ್ತದೆ. ಲಿಂಗ ಶರೀರ ಲಿಂಗ್ಯತೆ ಅನೇನ, ಇದು ಲಿಂಗ ಶರೀರ. ಯಾವುದರಿಂದ ಮಾತ್ರ ನಾವು ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯವೋ ಅದು ಲಿಂಗ ಶರೀರ. ಏನೋ ಈ ಶರೀರ ವ್ಯವಹಾರ ಮಾಡಲ್ವ? ಇಲ್ಲ, ನಾನು ಮೊದಲು ಹೇಳಿದ್ದೀನಿ, ಈ ಶರೀರ ಒಂದು ಡೆಡ್ ಕಾರ್ಕಸ್, ಈ ಮುರ್ದಾ ಹೈ, ಇನ್ನೇ ಒಂದು ಮರದ ದಿಮ್ಮೆ ಇದ್ದಂಗೆ. ಬೇರೆನೇ ಒಬ್ಬರು ಇದ್ದಾರೆ ಕೆಲಸ ಮಾಡೋರು, ಅದು ಲಿಂಗ ಶರೀರ. ಲಿಂಗತೆ ಅನೇನ, ಯಾವುದರಿಂದ ಮಾತ್ರ ನಾವು ವ್ಯವಹರಿಸಲಿಕ್ಕೆ ಸಾಧ್ಯವೋ. ಸಂದರ್ಭಾನುಸಾರವಾಗಿ ಗುರುತಿಸಲಿಕ್ಕೆ ಸಾಧ್ಯವೋ, ಸಂದರ್ಭಾನುಸಾರವಾಗಿ ಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯವೋ, ಅರ್ಥಾತ್ ಆ ಇನ್ಸ್ಟ್ರೂಮೆಂಟ್ಗೆ ಲಿಂಗ ಅಂತ ಕರೀತಾರೆ. ಎಲ್ಲ ಕಾಂಟೆಕ್ಸ್ಟ್ ನಲ್ಲೂ ಒಂದೇ ಅರ್ಥ ಇಲ್ಲ. ಅದಾವ ಇನ್ಸ್ಟ್ರೂಮೆಂಟ್ನಿಂದ ನಾವು ವ್ಯವಹಾರವನ್ನು ಮಾಡುತ್ತೇವೆ, ಜ್ಞಾನವನ್ನು ಪಡೆಯುತ್ತೇವೆ, ಗುರುತಿಸುತ್ತೇವೆ, ರಿಕಗ್ನೈಸ್ ಮಾಡುತ್ತೇವೆ, ಇದಕ್ಕೆ ಲಿಂಗ ಶರೀರ ಅಂತ ಕರೀತಾರೆ. ಇನ್ಸ್ಟ್ರೂಮೆಂಟ್ ಒಂದು ಉಪಕರಣ. ಹೇಗೆ ಈ ಸ್ಥೂಲ ಶರೀರವು ನನಗೆ ಲಭ್ಯ ಇದೆಯೋ, ಹಾಗೆ ಈ ಲಿಂಗ ಶರೀರವು ಕೂಡ ನನಗೆ ಲಭ್ಯ ಇದೆ. ಸರ್ವವ್ಯಾಪೃತಿಕರಣಂ ಲಿಂಗಂ, ಇದಂ ಸ್ಯಾತ್ ಚಿದಾತ್ಮನ ಪುಂಸಃ. ವಾಚ್ಯಾಧಿಕಮಿವ ತಕ್ಷ್ಣಸ್ತೇನೈವ ಭವತ್ಯ ಸಂಗೋಯಂ. ಇದಂ ಲಿಂಗಂ, ಯಾವ ಲಿಂಗಂ, ಮೇಲೆ ಹೇಳಿದ ಯಾವ ಸೂಕ್ಷ್ಮ ಶರೀರ, ಸ್ವಪ್ನದಲ್ಲಿ ಲಭ್ಯವಿದ್ದ ಶರೀರ, ತನ್ನಷ್ಟಕ್ಕೆ ತಾನು ಇದ್ದಂತಹ ಶರೀರ, ಭೌತಿಕ ಶರೀರದ ಸಹಾಯವನ್ನು ತೆಗೆದುಕೊಳ್ಳದೆ ಇದ್ದಂತಹ, ವ್ಯವಹಾರ ಮಾಡ್ತಾ ಇರುವಂತಹ ಶರೀರ, ಅದನ್ನ ಇದಂ ಲಿಂಗಂ ಅಂತ ಕರೀತಾರೆ. ಏನ ಕರೀತಾರೆ? ಅದು ಶರೀರ, ಅದು ಲಿಂಗ ಶರೀರ. ಈ ಲಿಂಗ ಶರೀರ ಸರ್ವವ್ಯಾಪೃತಿಕರಣಂ, ಕೂದಲದ ಮೊನೆಯಿಂದ ಹಿಡಿದುಕೊಂಡು ಕಿರುಬೆರಳಿನ ತುದಿಯವರೆಗೂ ವ್ಯಾಪೃತಿಕರಣಂ. ಬರೀ ಕೂದ ಜಗ್ಗಿ ಆ ಅಲ್ಲದ ನೋಡು ಆ ಅನ್ನೋರು ಯಾರು? ಲಿಂಗ ಶರೀರ. ಆ ನೋವನ್ನು ಅನುಭವಿಸಿದ ಯಾರು? ಲಿಂಗ ಈ ಶರೀರ ಅಲ್ಲ. ನಾ ಮೊದಲು ಹೇಳಿ, ಈ ಮುರುಗ, ಇದು ಜಡ, ಯಾವತ್ತಿಗೂ ಜಡ. ಈ ಸೂಕ್ಷ್ಮ ಶರೀರದ ಸಾಮೀಪ್ಯದಲ್ಲಿ ಅನಿಸ್ತದ ಇದು ಚೇತನ ಅಂತ ಮೊದಲೇ ಗುರುತಿಸ್ಬಿಡ್ರಿ. ಇದು ಜಡ ಕರ್ಲ ಇದಾಗೋ ಪೂರ್ವದಲ್ಲಿ ಗುರುತಿಸ್ಬಿಡ್ಬೇಕು. ಅವ್ರು ಕರ್ಲ ಇದಾಗ ನಮ್ಗೇನು ಅನಿಸೋದೇ ಇಲ್ಲ, ಯಾಕಂದ್ರೆ ಮೊದಲೇ ಗೊತ್ತಿತ್ತು. ಏನ್ರಿ ಎಡಗೈ ಕೆಲಸನೇ ಮಾಡುವಂತ, ಅದು ಮೊದಲು ಕೆಲಸ ಮಾಡಿದ್ದಿಲ್ಲ, ಮಾಡ್ದಂಗ ಅನಿಸ್ತಿತ್ತು ನನಗೆ ಅಷ್ಟೇ. ಇದಂ ಲಿಂಗಂ ಸರ್ವವ್ಯಾಪೃತಿಕರಣಂ, ಪೂರಾ ಈ ಜಡ ಶರೀರವನ್ನ ತುಂಬಿಕೊಂಡ್ಬಿಟ್ಟಿದೆ. ಗಾಳಿಯು ಬಲೂನ್ ನಲ್ಲಿ ತುಂಬಿಕೊಂಡಂಗೆ, ಬಲೂನ್ ನಲ್ಲಿ ಗಾಳಿ ತುಂಬಿಕೊಂಡಂಗೆ ಈ ಸೂಕ್ಷ್ಮ ಶರೀರ ಇದು ತುಂಬಿಕೊಂಡ್ಬಿಟ್ಟಿದೆ. ಎಲ್ಲಿ ಒಂದೊಂದು ಕಣ ಕಣ ಶರೀರದ ಒಂದೊಂದು ಕಣ ಕಣದಲ್ಲಿಯೂ ಕೂಡ, ಸ್ಥೂಲ ಶರೀರದ ಒಂದೊಂದು ಕಣ ಕಣದಲ್ಲಿಯೂ ಕೂಡ ತುಂಬಿಕೊಂಡ್ಬಿಟ್ಟಿದೆ. ಇಂತಹ ಈ ಸೂಕ್ಷ್ಮ ಶರೀರ ಲಿಂಗ ಶರೀರ ಪುಂಸ, ಎಂತಹ ಪುಂಸ ಪುರುಷ, ಎಂತ ಪುರುಷ ಸಚ್ಚಿದಾತ್ಮನಃ ಪುಂಸ ಸ್ಯಾತ್, ಅವನಿಗೆ ಸೇರಿದ್ದಾಗಿದೆ. ಯಾಕೆ ಸ್ಥೂಲ ಶರೀರವು ಅವನಿಗೆ ಹೇಗೆ ಸೇರಿದ್ದಾಗಿದೆಯೋ ಸೂಕ್ಷ್ಮ ಶರೀರವು ಅವನಿಗೆ ಸೇರಿದ್ದ. ಮುಂದಿನ ವಾಕ್ಯ, ಆತ್ಮ ಪುರುಷ ಸಚ್ಚಿದಾನಂದ ಕೊಟ್ಟ ನೋಡ್ರಿ, ಅದು ಸಚ್ಚಿದಾತ್ಮನಃ ಚಿದಾತ್ಮನಃ ಸತ್ತಿಲ್ಲ ಚಿದಾತ್ಮನಃ. ಅವನಿಗೆ ಸೇರಿದ್ದಾಗಿದೆ. ಪ್ರಾರಂಭಕ್ಕೆ ಜೀವ ಜೀವ ಜೀವ ಜೀವನಿಗೆ ಸೇರಿದ್ದು ಜೀವನ ಸೇರಿದ್ದು ಅಂತ ಅನ್ಕೋತೀ, ಕೊನೆಗೆ ಅವನ ಜೀವನ ಉಳಿದಂಗಿಲ್ಲ, ಅವನಿಗೆ ಯಾವುದೇ ಸೇರೇ ಇಲ್ಲ ಅಂತ ಸ್ಪಷ್ಟವಾಗಿದೆ. ಹೌದೋ ಚಿದಾತ್ಮನಃ ಪುಂಸ, ಚಿದಾತ್ಮನಃ ಪುಂಸ ಸ್ಯಾತ್, ಅವನಿಗೆ ಅದು ಸೇರಿಕೆಯೇ ಹಾಗೆ ಅಂತಂದ್ರೆ, ಕಾರ್ಪೆಂಟರ್ನಿಗೆ ಊಳೆ ಗರಗಸಾದಿಗಳು ಸೇರಿದಂತೆ, ಅರ್ಥ ಅಲ್ಲ, ಅವೆಲ್ಲವೂ ನೀವು ಸೇರಿದ್ದರೂ ಕೂಡ ಅವನವನ ಡ್ಯೂಟಿ ಅವರ್ಸ್ ಮಾತ್ರ ಉಪಯೋಗ ಮಾಡ್ತಾನೆ. ಆಮೇಲೆ ಅವನ ಘಟ್ಟ ಹೊತ್ಕೊಂಡು ಮಲಗುವುದಿಲ್ಲ ಅವನ, ಎಲ್ಲೆಲ್ಲವನು ಅಲ್ಲಲ್ಲೇ ಇಟ್ಬಿಡ್ತಾನೆ. ನಮ್ಮ ರಾಜೇಶ್ ಮಾಡ್ದಂಗೆ ನಮ್ ರಾಜೇಶ್ ಧರ್ಮ ಹೆಂಗದ ಅಂದ್ರೆ, ಕೆಲಸ ಮಾಡ್ತಾನೆ ಅಲ್ಲೇ ಬಿಟ್ಬಿಡ್ತಾನೆ, ಮುಂದಿನ ಕೆಲಸ ಮಾಡ್ಲಿಕ್ಕೆ ಹೋದಾಗ ಅದು ಸಾಮಾನು ಬೇಕಾಗ್ತದೆ, ಮಾಮಾಜಿ ಹತ್ರ ಹೋಗ್ತಾನೆ. ಮಾಮಾಜಿ ಹತ್ರ ಹೋಗಿ, ಮಾಮಾಜಿ ಅದು ಉಳಿಯುತ್ತಲ್ಲ ಎಲ್ಲದೆ, ಹಾ ಅಲ್ಲೆಲ್ಲ ಇರ್ಬೇಕು ನೋಡಪ್ಪ, ಅಲ್ಲೊಂದು ಮತ್ತೊಂದು ಉಳಿಯಿರ್ತದೆ, ಅದನ್ನ ತಗೊಂಡು ಹೋಗ್ತಾನೆ ಅದನ್ನ ಅಲ್ಲೇ ಬಿಡ್ತಾನೆ. ನಿನ್ನೆ ರಾತ್ರಿ 12 ಗಂಟೆಗೆ ನಾನು ರೌಂಡ್ ಹಾಕ್ಲಿಕ್ಕೆ ಹೋದಾಗ 4 ಇನ್ಸ್ಟ್ರೂಮೆಂಟ್, ಒಂದು ಕಟ್ಟಿಂಗ್ ಪ್ಲೇಯರು, ಒಂದು ಉಳಿ, ಒಂದು ವೈರ್ ಕಟ್ಟಿಂಗ್ ಮಷೀನು, 4 ಸಾಮಾನುಗಳನ್ನ ಅಲ್ಲಿ ರಸ್ತೆ ಮೇಲೆ ಎಲ್ಲೋ ಒಂದೊಂದು ಕಡೆ ಬಿದ್ದಿದ್ದನ್ನು ಆರಿಸ್ಕೊಂಡು ತಂದು ಅಲ್ಲಿ ನನ್ನ ರೂಮ್ನಾಗಿಟ್ಟೆ. ಈಗ ಬರ್ತಾನು ಕೇಳಲಿಕ್ಕೆ, ನನಗೇನು ಗೊತ್ತಪ್ಪ ಅಂತೇನೆ, ಏನು ಇಲ್ಲ ಸ್ವಾಮೀಜಿ, ನನ್ಗೆ ಬೇಕದು, ಈಗ ಬೇಕಾಗಿದೆ ಅದು ಮಾಡ್ಬೇಕು. ಎಲ್ಲಿ ಹೋಗಿದ್ದಪ್ಪ, ನೀ ಎಲ್ಲಿ ಇಟ್ಟಿದ್ದಿ ನೆನಪು ಮಾಡುದು ಅಂತ, ಅಲ್ಲಿ ಹೋಗಿದ್ದ. ಆಮೇಲೆ ಹಾ ಅಲ್ಲೇ ಇಟ್ಟು ಬಂದೇನೆ ನೋಡ್ರಿ, ಅವನ ಬಾಯಿಂದ ಅವು ಅವನ ಜೊತೆ ಇದ್ದರೂ ಅವು ಅವನಿಗೆ ಸೇರಿಲ್ಲ, ಅದಕ್ಕೆ ಅಲ್ಲೆಲ್ಲೇ ಬಿಟ್ಟು ಬರ್ತಾರೆ. ಅಷ್ಟೇ, ಇದೆಲ್ಲ ಇನ್ಸ್ಟ್ರೂಮೆಂಟ್ ಅವಲ್ಲ, ಕಣ್ಣು ಕಿವಿ ಮೂಗು ನಾಲಿಗೆ ಇಂದ್ರಿಯಗಳು ಮನಸ್ಸು ಬುದ್ಧಿಗಳು ಅಂತಃಕರಣಗಳು ಅಥವಾ ನೀವೇನು ಪ್ರಾಣ ಅಪಾನ ವ್ಯಾನ ಉದಾಹರಣ ಸಮಾನ, ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇದ್ದ ಹಾಗೆ ಉಪಕರಣಗಳು. ಈ ಶರೀರವು ಹೇಗೆ ಮನುಷ್ಯನಿಗೆ ಸೇರಿದೆಯೋ ಹಾಗೆ ಅವು ಕೂಡ ಅವನು ಸೇರಿದೆ. ಆದ್ರೆ ಅವ ಅವ ಅಲ್ಲ, ಅವ ಅವು ಅಲ್ಲ, ಅಸಂಗ ಪುಂಸನಿಗೆ ಸೇರಿದ್ದರು ಪುಂಸ ಅಸಂಗ. ಆತ್ಮ ಅಸಂಗ ಅವ್ಯಕ್ತ ನಾಮ್ನಿ ಪರಮೇಶ ಶಕ್ತಿ, ಅನಾದ್ಯ ವಿದ್ಯಾ ತ್ರಿಗುಣಾತ್ಮಿಕ ಪರ, ಕಾರ್ಯಾನ್ ಈಗ ಬಂದಿರಬೇಕು ಊರಿಂದ, ನೀವು ಬಾಗಿಲ ಹಾಕೊಂಡು ಬರೋದಲ್ಲ ಲೇಡೀಸ್, ಗೊತ್ತು ಗೊತ್ತು. ನುಗ್ಗಿಬಿಟ್ರು ಬೇರೆ ಜನ. ಬಪ್ಪ ಒಂದು ಒಂದು ವಿಶಿಷ್ಟವಾದ ಒಂದು ಶಕ್ತಿ ಇದೆ, ಇದೆ ಬ್ರಾಕೆಟ್ ಒಳಗೆ ಇದ್ದಂತ ಇದೆ. ಒಂದು ವಿಶಿಷ್ಟವಾದ ಶಕ್ತಿ ಇದ್ದಂತೆ ಇದೆ, ಅದನ್ನ ಮಾಯಾಶಕ್ತಿ ಅಂತ ಕರೀತಾರೆ. ಅದು ಭೌತಿಕವಾಗಿ ವ್ಯಕ್ತ ಆಗಲಿಕ್ಕೆ ಯಾವ ಭೌತಿಕ ಲಕ್ಷಣಗಳು ಇಲ್ಲ, ಅದಕ್ಕೆ ಭೌತಿಕವಾದ ಉದ್ದ ಆಗಲ್ಲ, ದಪ್ಪ ಎತ್ತರ ಕಪ್ಪು ಕೆಂಪು ಇಂಥ ಯಾವ ಲಕ್ಷಣಗಳು ಅದಕ್ಕೆ ಇಲ್ಲ. ಯಾವಾಗಿಂದ ಇದೆ? ಅನಾದಿ ಕಾಲದಲ್ಲಿ. ಆದರೂ ಅದು ಕೇಂದ್ರ ಒಂದು ಸಣ್ಣ ಒಂದು ಕ್ಯಾರೆಕ್ಟರ್ ಸೂಕ್ಷ್ಮ ಇರಬೇಕಲ್ವ, ಅವಿದ್ಯೆ ಅದರ ಕ್ಯಾರೆಕ್ಟರ್. ಅಲ್ಲಿಂದ ಇವೆಲ್ಲ ಬಂದ. ಅದೇನು ಸೂಕ್ಷ್ಮವಾಗಿ ಅವ್ಯಕ್ತವಾಗಿ ಇದೆ ಅಂತ ಹೇಳ್ತೀವಿ, ಅದು ಅದು ಕೂಡ ಮೂರು ತತ್ವಗಳಲ್ಲಿ ಒಂದು ತತ್ವ. ಮೂರು ಯಾವ? ಸ್ಥೂಲ ಸೂಕ್ಷ್ಮ, ಇನ್ನೊಂದು ಕಾರಣ. ಸೂಕ್ಷ್ಮ ಸೂಕ್ಷ್ಮವಾಗಿ ಅದರಲ್ಲಿರೋ ಕ್ಯಾರೆಕ್ಟರ್ಸ್ ಯಾವುವು, ಲಕ್ಷಣಗಳು ಸೂಕ್ಷ್ಮ. ತ್ರಿಗುಣಾತ್ಮಿಕ ಮೂರು ಗುಣಗಳು, ಮೂರು ಗುಣಗಳು ಅದು ಅವು ಅದರ ಟ್ರೆಸರಿ, ಅದರ ಆಸ್ತಿ. ಈ ಸತ್ವ ರಜಸ್ಸು ತಮಸ್ಸು ಅನ್ನುವ ಮೂರು ಗುಣಗಳನ್ನು ತನ್ನ ಬಂಡವಾಳ ಆಗಿಟ್ಟುಕೊಂಡು ಅತಿ ಸೂಕ್ಷ್ಮವಾದ ಒಂದು ಮಹಾಶಕ್ತಿ ಇದ್ದಂತೆ ಒಂದು ಶಕ್ತಿ, ಅದು ಮಾಯಾಶಕ್ತಿ. ಇಷ್ಟು ವ್ಯಾಪಕವಾದ ವಿಲಾಸವನ್ನು ಹೂಡಿದೆ. ಹಾವೇರಿ ಹೋಟೆಲ್ ಹೆಸರು ಶಕ್ತಿ ವಿಲಾಸ. ಎಲ್ಲರೂ ಹೇಳ್ತಾ ಇದ್ದಲ್ಲ, ಅದು ಶಕ್ತಿ ವಿಲಾಸ. ಎಲ್ಲೆಲ್ಲಿದೆ? ಜಗತ್ ಸರ್ವಂ ಇದಂ ಪ್ರಸೂಯತೆ. ಈ ಸೃಷ್ಟಿಯ ಕಣ ಕಣದಲ್ಲಿಯೂ ಕೂಡ ವ್ಯಾಪಿಸಿಕೊಂಡಿದೆ. ಈ ಸೂಕ್ಷ್ಮ ಶರೀರವು ಎಲ್ಲಿಂದ ಬಂತು ಅಂತ ನೀವು ಕೇಳಿದ್ದಾದ್ರೆ ಅದನ್ನು ನಾವು ಒಟ್ಟಾರೆ ಮಾಯಾ ಅಂತ ಹೇಳ್ತೀವಿ. ಒಟ್ಟಾರೆ ಒಂದೊಂದನ್ನಾಗಿ ನೋಡಿದಾಗ ಅವಿದ್ಯ ಅಂತ ಹೇಳ್ತೀವಿ. ಇವೆಲ್ಲ ಟೆಕ್ನಿಕಲ್ ಡಿಫರೆನ್ಸಸ್ಸು ಚೆನ್ನಾಗಿ ನಾವು ಅರ್ಥಿಸ್ಕೋಬೇಕು. ಇಲ್ಲದೆ ಹೋದ್ರೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ. ಏನೋ ಬಿಡ ಮರ, ಒಂಥರ ಮಾಯಾ ಅಂತಾರೆ, ಒಂಥರ ಅವಿದ್ಯಾ ಅಂತಾರೆ, ಎಲ್ಲ ಒಂದೇ. ಒಂದೊಂದ ಹೇಳಿದಾಗ ಅವಿದ್ಯ, ಒಟ್ಟಾರೆ ಹೇಳಿದಾಗ ಅಷ್ಟೇ. ಒಬ್ಬೊಬ್ಬರನ್ನ ಹೇಳಿದಾಗ ನಾವೇನ್ ಮಾಡ್ತೀವಿ, ಉತ್ತರ ಕರ್ನಾಟಕದೊಳಗೆ ನಿಮ್ ಕಡೆಗೆಲ್ಲ ಉತ್ತರ ಕರ್ನಾಟಕದ ಒಬ್ಬೊಬ್ಬರನ್ನ ಹೇಳ್ಬೇಕಾದ್ರೆ ಅವ್ರ ಹೆಸರು ಹೇಳಿದ್ರು. ಒಟ್ಟಾರೆ ಹೇಳಬೇಕಂದ್ರೆ ಅವ್ರ ಫ್ಯಾಮಿಲಿ ಹೇಳಿದ್ರು, ಜೋಶಿ ಕುಲಕರ್ಣಿ. ಅದು ಜೋಶಿ ಕುಲಕರ್ಣಿ ಅಂತ ಹೇಳಿದಾಗ ಅದು ಇನ್ನು ಕೆಲವು ಹೆಸರು, ಚಟ್ನಿ, ಮೆಣಸಿನಕಾಯಿ, ಖಾರ್ಪುಡಿ, ಒಂಬತ್ತು ರೊಟ್ಟಿ ಮನೆಗಳಿವು. ಕುಂದಗೋಳದ ಮನೆ ಇದೆ, ಒಬ್ಬರು ಮನೆ ಹೆಸರು ಖಾರ್ಪುಡಿ, ಇನ್ನೊಬ್ಬರ ಹೆಸರು ಒಂಬತ್ತು ರೊಟ್ಟಿ. ಇಲ್ಲಿ ಈ ಹಾನಿಗದ್ದೊಬ್ಬರ ಮನೆ ಇತ್ತು ನಲವತ್ತು ರೊಟ್ಟಿ, ನಲವತ್ತು ರೊಟ್ಟಿ ಅಂತ. ಅವ ಈ ಏನಂತ ಕನ್ನಡ ಕನ್ನಡ ರಾಜ್ಯೋತ್ಸವ ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ ಈ ಏನಂತಾರೆ ಇವರು ಇಲ್ಲ ಭಾಗವಹಿಸೋರು ಪ್ರೀ ಇಂಡಿಪೆಂಡೆನ್ಸ್ ನೋಡಿದ್ರೆ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸ್ವತಂತ್ರ ಹೋರಾಟಗಾರರು, ಯೋಧರಲ್ಲ ಹೋರಾಟಗಾರರು. ಇವರು ಗುಂಪು ಗುಂಪು ಊರೂರು ಅರಿಯುತ್ತಿದ್ರು, ಜನರಲ್ಲಿ ಜಾಗೃತಿ ಮಾಡಲಿಕ್ಕೆ ಗುಂಪು ಗುಂಪು ಊರೂರು ಅರಿಯುತ್ತಿದ್ರು. ಹಂಗೆ ಅದರ ಗುಂಪನ ಇವರು ಒಬ್ಬರು ಇದ್ದೆ. ಇವರು ಯಾರ್ದ ಮನೆಗೆ ಹೋಗಲಿ ನಲವತ್ತು ರೊಟ್ಟಿ ತಿಂತಿದ್ರು. ಬೇಕಾ ಅಂತ ಕೇಳಿದ್ರೆ ಇದು ನಾವು ಸಾಕು ಅಂತೇವೆ. ಅವ್ರು ಹಂಗಲ್ಲ, ಇಷ್ಟು ಬೇಕು ಅನ್ನೋರು, ಬೇಕಂತ ಕೇಳಿದ್ರೆ ಇಷ್ಟು ಬೇಕು, ಇಷ್ಟಂದ್ರೆ ಏನ ನಲವತ್ತು ರೊಟ್ಟಿ. ಅವನ ಹೆಸರು ಒಬ್ಬರದ ಹೆಸರು ಭೀಮಪ್ಪ ಅಂದ್ರು. ಟೋಟಲ್ ಹೇಳ್ಬೇಕಂದ್ರೆ ಹಾ ಹಂಗಾಗಿದೆ. ಒಬ್ಬರ ಹೇಳ್ಬೇಕಂದ್ರೆ ಅವಿದ್ಯ, ಒಟ್ಟಾರೆ ಹೇಳ್ಬೇಕಂದ್ರೆ ಈಗ ನಾವು ಅನ್ಕೊಂಡಿ ನಾವೆಲ್ಲರೂ ಯಾರಿಗೆ ಸೇರಿದವರು? ಅವ ಅವಿದ್ಯಾ ಸೇರಿದವರು ಅನ್ಬಾರ್ದು. ನಾವೆಲ್ಲರೂ ಯಾರು ಸೇರಿದವರು? ಮಾಯ. ಏ ಮಹಾರಾಯ, ನಿನ್ನ ಮೂಲ ಕಾರಣ ಏನು ಅದನ್ನ ಹೇಳುವ ಮಹಾರಾಯ? ಅವಿದ್ಯಾ ಅಂತ. ವೇದಾಂತ ಸಿಂಪಲ್, ನಾನು ನಿಮ್ಗೆ ಹೇಳ್ತೇನೆ. ಅದು ಇಷ್ಟು ಕಠಿಣ ಮಾಡಿಟ್ಟಾರೆ ಅಂದ್ರೆ ನುಂಗ್ಲಿಕ್ಕೆ ಆಗೋದು. ಅದಕ್ಕೆ ಹೇಳ್ತಾರೆ, ತಿಳಿಯದೇ ಇದ್ದವರಿಗೆ ತಿಳಿಯದಂತೆ, ತಿಳಿಯದವರು ತಿಳಿಯದಂತೆ ಹೇಳೋದೇ ವೇದಾಂತ. ಇಷ್ಟು ಚಂದದ ಹೂವಿನ ಅರಳುವಿಕೆಯಲ್ಲಿ ವೇದಾಂತದ, ನಕ್ಷತ್ರದ ಪಳಪಳ ಹೊಡೆಯುವಿಕೆಯಲ್ಲಿ ವೇದಾಂತದ, ಪಕ್ಷಿಗಳ ಚಿರಿಪಿಲಿ ಶಬ್ದದಲ್ಲಿ ವೇದಾಂತದ, ಸುಯಿಗುಡುವ ಗಾಳಿಯಲ್ಲಿ ವೇದಾಂತ ಇದೆ, ಜುಳುಜುಳು ಹರಿಯುವ ನದಿಯ ನೀರಿನಲ್ಲಿ ವೇದಾಂತ ಇದೆ. ಎಲ್ಲಿ ವೇದಾಂತ ಇಲ್ಲ? ಮಗುವಿನ ಹೊಳಪಿನ ಕಣ್ಣುಗಳಲ್ಲಿ ವೇದಾಂತ ಇದೆ, ಮಾತುಗಳಲ್ಲಿ ತೊದಲು ಮಾತುಗಳಲ್ಲಿ ವೇದಾಂತ ಇದೆ. ವೇದಾಂತ ಎಲ್ಲಿಲ್ಲ? ನಿನ್ನ ಕಣ್ತಿ, ನಿನ್ನ ವಿವೇಕದ ಕಣ್ತಿರ ನೋಡೋಂಗಿಲ್ಲ. ಆ ಎಕ್ಸ್ಪೋಜರ್ ಇರ್ಬೇಕು, ಆ ಬ್ಯಾಕ್ಗ್ರೌಂಡ್ ನಮಗಿರ್ಬೇಕು. ಅವ ಹೊಸ ಕಣ್ ತೆಗ್ಲಿಕ್ಕೆ ಶುರು ಆಗ್ತದೆ, ಹೊಸ ದೃಷ್ಟಿನ ಬರ್ತದೆ. ಎಕ್ಸ್ಪೋಜರ್ ಯಾರೂ ಕೊಡುವುದೇ ಇಲ್ಲ, ಯಾಕಂದ್ರೆ ಜಾತಿ ಬಂದ್ಬಿಡ್ತಾವ ಒಳಗೆ. ಜಾತಿ, ಮಠ, ಮರ್ಯಾದೆ ಇವೆಲ್ಲ ಒಳಗೆ ಬಂದ್ಬಿಡವ. ಹೀಗಾಗಿ ಎಕ್ಸ್ಪೋಜರ್ ಯಾರೂ ಕೊಡ್ಲಿಕ್ಕೆ ಹೋಗುದಿಲ್ಲ. ಇದು ಕೆಲವು ಮಂದಿ ಭಯ ಕೊಟ್ಟರೆ ತಾವೇನು ಕಳ್ಕೊತೀವ ಅನ್ನೋ ಭಯ. ಏನ್ ಕಳ್ಕೊತೀವಿ? ದೊಡ್ಡ ಆಸ್ತಿ ಕಳ್ಕೊಂಡು ಈ ಆಸ್ತಿ ಹೋಗ್ಬಿಡ್ತದ್ದು, ಇದು ನಮ್ ಸೇರಿದ್ದು ನಮ್ ಪ್ರಾಪರ್ಟಿ, ಇನ್ನೊಬ್ರು ಯಾಕೆ ಕೊಡ್ಬೇಕು? ಕೊಟ್ಬಿಟ್ರೆ ನಮ್ಮನ್ನ ಯಾರು ಕೇರ್ ಮಾಡ್ತಾರೆ? ನಿಮಗೆ ಈಗ ಯಾರು ಕೇರ್ ಮಾಡೋದಿಲ್ಲ. ಎಷ್ಟು ಚಂದ ನೋಡಿ, ಎಷ್ಟು ಸುಲಭ. ನಾವಾಗ ಹೇಳ್ತಿರ್ತೀನಿ, ಭಾರತ ದೇಶದೊಳಗೆ ಇನ್ನೂ 100,000 ಯೂನಿವರ್ಸಿಟಿಗಳು ಹೊರಬರ್ಲಿ, ಇನ್ನೂ 1,00,000 ಜನ PhD ಮಾಡ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಆದರೆ ಇರುವ ಎಲ್ಲ ವಿದ್ಯೆಗಳಲ್ಲಿ ಅತ್ಯಂತ ಸುಲಭವಾದ ವಿದ್ಯೆ ಯಾವುದು ಅಂದ್ರೆ ಆತ್ಮವಿದ್ಯೆ, ಅಧ್ಯಾತ್ಮ ವಿದ್ಯೆ, ವೇದಾಂತ ವಿದ್ಯೆ. ಅತಿ ಹೆಚ್ಚಿನ ಫಲ ಕೊಡೋದು ಯಾವುದು ಅಂದ್ರೆ ವೇದಾಂತ ವಿದ್ಯೆ. ಹುಟ್ಟ ಸಾವುಗಳೇ ಇಲ್ಲ ಅಂತ ಸ್ತಬ್ಧ ಮಾಡಬೇಕು. ಅಂತಹ ಈ ಒಂದು ಅವಿದ್ಯೆ ಅನ್ನೋದೇನಿದೆಯೋ, ಇದು ನಮ್ಮೆಲ್ಲರ ಒಟ್ಟಾರೆ ಸೇರಿಸಿ ಹೇಳಿದಾಗ ಮಾಯಾ, ಇಂಡಿವಿಜುವಲ್ ಆಗಿ ಹೇಳಿದಾಗ ಅವಿದ್ಯ. ಈಗ ನಾವು ಅನ್ಕೋಬೋಣ, ನಾವೆಲ್ಲರೂ ಮಾಯೆಗೆ ಸೇರಿದವರು. ಒಟ್ಟಾರೆ ಹೇಳಿಕತ್ತೇವೆ ಅಂತ ಅರ್ಥ. ಏನ್ ಮಾಡಬೇಕಪ್ಪ? ನನ್ನ ಎಲ್ಲ ಹುಟ್ಟು ಸಾವುಗಳು, ನನ್ನ ಕರ್ಮಗಳು ಇರೋದಕ್ಕೂ ನನ್ನ ಅಜ್ಞಾನವೇ ಕಾರಣ. ಹೀಗೆ ಒಟ್ಟಾರೆ ಹೇಳಿಕತ್ತಲ್ಲ, ಏನ್ ಹೇಳಿಕತ್ತವ ಈಗ? ಇಂಡಿವಿಜುವಲ್ ವ್ಯಕ್ತಿಗತ. ಅದಕ್ಕೆ ಸರ್ವ ವ್ಯಾಪೃತಿಕರಣಂ ಇದಂ ಲಿಂಗಂ ಸ್ಯಾತ್ ಪುಂಸಃ ಚಿದಾತ್ಮನಃ ಪುಂಸಃ ಇದಂ ಲಿಂಗಂ ಸ್ಯಾತ್. ಈ ಒಬ್ಬ ಚಿದಾತ್ಮನ ಯಾವ ಪುರುಷ ಇದ್ದಾನೋ ಇವನಿಗೆ ಇದು ಒಂದು ಇನ್ಸ್ಟ್ರೂಮೆಂಟ್, ಇದು ಲಿಂಗ ಇದ್ದಂತೆ. ಕಥಂ ಅವನಿಗೆ ಹೇಗೆ ಬಡಿಗ, ಅವನಿಗೆ ಆ ಉಳಿ ಇತ್ಯಾದಿಗಳು ಹೇಗೆ ಉಪಕರಣಗಳು, ಹಾಗೆ ಇವು ಅವನಿಗೆ ಉಪಕರಣಗಳು. ಆ ಉಳಿಗಳು ಹೇಗೆ ಅವನಿಗೆ ಅಂಟಿಕೊಂಡಿಲ್ಲವೋ ಹಾಗೆ ಯಾವೂ ನಮಗೆ ಅಂಟಿಕೊಂಡಿಲ್ಲ. ಆ ಸಂಘ ಅವ್ಯಕ್ತ ನಾಮಿ ಪರಮೇಶ ಶಕ್ತಿ ಅನಾದಿ ಅವಿದ್ಯಾ ತ್ರಿಗುಣಾತ್ಮಿಕ ಪರ ಕಾರ್ಯಾನುಮೇಯ ಅನುಮೇಯ ಇವನನ್ನ ತಿಳಿಯಲು ಸಾಧ್ಯ. ಈ ಮಾಯೆಯನ್ನ ತಿಳಿಯಲು ಸಾಧ್ಯ. ಇದಕ್ಕೇನಿಲ್ಲ, ಕಲಾಗುಣ ಏನೂ ಇಲ್ಲ ಇದಕ್ಕೆ. ಅದನ್ನು ತಿಳ್ಕೊಳಕ್ ಬರ್ತದೆ ಹೆಂಗೆ? ಕಾರ್ಯಾನುಮೇಯ, ಕಾರ್ಯದಿಂದ ತಿಳ್ಕೊಳಕ್ ಬರ್ತದೆ. ಒಂದು ಕ್ಷಣ ನೋಡಿ ಚಂದದ. ಮಬ್ಬುಗತ್ತಲೆಯಲ್ಲಿ ನಮಗೆ ಕಂಡದ್ದು ಹಾವು, ಕಚ್ಚಿದ್ದು ಹಾವು. ಸಮಯ ಮಬ್ಬುಗತ್ತಲೆಯ ಸಮಯ ನಮಗೆ ಏನು ಕಂಡತೀಗ? ಅಲ್ಲಿ ಹೋಗಿ ಹುಡುಕಿದ್ರೆ ಹಾವಿಲ್ಲ, ಹಗ್ಗದ ಹಾವಿಲ್ಲ, ಹಗ್ಗ. ಮತ್ತೆ ಹಾವು ಕಚ್ಚಲ್ಲ. ನಿನಗೆ ಹಾವು ಕಂಡ್ರ ಹಾವು ಕಷ್ಟು ಅಂತೀಯ, ಹಗ್ಗ ಕಂಡ್ರ ಹಗ್ಗಲ್ಲದ ಅಂತೀಯ. ನೀ ಹಾವು ಕಚ್ಚದ್ದು ಯಾಕೆ ಹೇಳಿದೆ ಅಂದ್ರೆ ಹಗ್ಗ ಕಾಣಲಿಲ್ಲ, ಹಗ್ಗ ಕಾಣಲಿಲ್ಲಲ್ಲ ಅದಕ್ಕೆ ಅವಿದ್ಯ ಅಂತ ಕರೀತಾರೆ. ಹಾವು ಅದ ಅಂತ ನೀ ಅಂದ್ಕೊಂಡಿಲ್ಲ ಅದಕ್ಕೆ ಕಾರ್ಯ ಅಂತ ಕರೀತಾರೆ. ಏ ಗೊತ್ತಾಗ್ಲಿ ಬಿಡ್ರಿ, ಹಗ್ಗ ಅನ್ನೋದೆ ಮುಟ್ಟು ನೋಡು, ಅಲುಗಾಡ್ ನೋಡು, ಬ್ಯಾಟ್ರಿ ಬಿಟ್ಟು ನೋಡು, ಪ್ರಮಾಣಗಳನ್ನ ಪ್ರಯೋಗ ಮಾಡ. ಆವಾಗ ಇದು ಹಾವು ಅಂತ ಕಾಣಿಸ್ತದೆ, ಏನು ಹಗ್ಗನ ಹಗ್ಗವೇ ಇದ್ರೂ ಅದು ನಿನಗೆ ಹಗ್ಗ ಅಂತ ಕಾಣಲಿಲ್ಲ. ಯಾಕೆ? ಅವಿದ್ಯಾ ಆವರಣ. ಈ ಅವಿದ್ಯಾ ಆವರಣ ಇದರಿಂದಾಗಿ ಇದು ಕಾಸ್ ಇದೆ. ಇದರಿಂದಾಗಿ ಒಂದು ವಿಕಾರ ಆಗ್ತದೆ. ಏನು ಅಂದ್ರೆ ಭ್ರಮೆ, ಭ್ರಾಂತಿ. ಆ ಭ್ರಾಂತಿ ನಿನ್ನ ಅನುಭವಗಳಿಗೆ ತಕ್ಕಂತೆ ಅದು ಏನ್ ಮಾಡ್ತದೆ, ಸೃಷ್ಟಿ ಮಾಡ್ತದೆ. ಅದಕ್ಕೆ ವಿಕ್ಷೇಪ ಅಂತ ಆವರಣ, ವಿಕ್ಷೇಪ. ಅದೇ ಹಾವು, ಹಾವಿನ ವಿಷ, ಹಾವಿನ ಕಚ್ಚುವಿಕೆ, ಹಾವಿನ ವಿಷ, ವಿಷ ಏರುವಿಕೆ, ಮರಣ ಸಮೀಪ ಬಂದಿರುವಿಕೆ, ಗಡಗಡ ನಡುಗುವಿಕೆ, ಮೈತುಂಬ ಜ್ವರ ತುಂಬಿರುವಿಕೆ, ಆಲ್ಮೋಸ್ಟ್ ಇರ್ತಂತ ವಿಷ ಏರುವಿಕೆ. ಈಗ ಬರೀ ಮಾತು ಮಾತ್ರ ಮಾತಾಡಲಿಕ್ಕೆ, ಕೈ ಸತ್ತೋಗ್ಯದ, ಕಾಲು ಸತ್ತೋಗ್ಯದ, ದೇಹ ಪೂರ್ತಿ ಸತ್ತೋಗ್ಯದ ಅನ್ನುವ ಅನಿಸಿಕೆಗಳು ಎಲ್ಲ ಭ್ರಾಂತಿ. ಸಾರಾಸಗ ಯಾರು ಮಾಡಿದ್ರು? ಅವಿದ್ಯ ಆವರಣ. ಹೀಗಾಗಿ ಈ ಮಾಯೆಗೆ ಎರಡು ಶಕ್ತಿಗಳಿವೆ. ಒಂದು ತಿಳ್ಕೊಳ್ರಿ, ಇದ್ದದ್ದನ್ನ ಮರೆಸಿಬಿಡು. ಇನ್ನೊಂದು ಇಲ್ಲದ್ದನ್ನ ಸೃಷ್ಟಿಸು. ಏನಂತೀರಿ? ಸೇಮ್ ಥಿಂಗ್. ಇದ್ದ ಆತ್ಮನನ್ನ, ಸಚ್ಚಿದಾತ್ಮನ, ಸಚ್ಚಿದಾನಂದ ಆತ್ಮನನ್ನ ಮರೆಸಿಬಿಟ್ಟರೆ ಇಲ್ಲದೇ ಇದ್ದಂತಹ ಜೀವನನ್ನ ಸೃಷ್ಟಿಸಿ ಇಂಡಿವಿಜುವಲ್ ಟೋಟಲ್ ಅನ್ನು ಜಗತ್ತನ್ನು ಸೃಷ್ಟಿಸಿ. ಅರ್ಥ ಅಂತ ಪ್ರಭು, ನಾವು ನೀವು ಎಷ್ಟು ಮಾತಾಡಿ ಏನು ಉಪಯೋಗ? ಮಾಯಾ ಮಾತ್ರ ನೋಡೋದು ಎಂತ ಕೆಲಸ ಮಾಡೋದು? ಅದು ಎಂತ ಕೆಲಸ ಮಾಡೋದು ನೋಡ್ರಿ ಮಾಯಾ? ಎಂತ ಲಾಸ್! ಇದ್ದದ್ದನ್ನು ಮರೆಸಿ ಬಿಡ್ತದ. ನೀ ಸಚ್ಚಿದಾನಂದ ಆತ್ಮನಿದ್ದೀಯ, ನೀ ಕೇವಲ ಕಾನ್ಷಿಯಸ್ನೆಸ್ ಇದ್ದೀಯ. ನಿನಗೆ ಹೆಸರಿಲ್ಲ, ನಿನಗೆ ಗುಣ ಇಲ್ಲ, ನಿನಗೆ ಉದ್ದಾಗಲೇ ಇಲ್ಲ, ನಿನಗೆ ಗುಟ್ಟಿಲ್ಲ, ನಿನಗೆ ಸಾವಿಲ್ಲ, ನಿನಗೆ ಫ್ಯಾಮಿಲಿ ಇಲ್ಲ, ನಿನಗೆ ಧರ್ಮ ಜಾತಿ ಕುಲ ಗೋತ್ರ ಒಂದೂ ಇಲ್ಲ. ಅಂತ ಶುದ್ಧ ಪವಿತ್ರ ಆತ್ಮನನ್ನ ಮರೆಸಿ ಬಿಟ್ಟದ ಆವರಣದಿಂದಾಗಿ. ಇನ್ನೊಂದು ಶಕ್ತಿ ಇದೆ, ಅದು ವಿಕ್ಷೇಪ ಶಕ್ತಿ. ಅದು ಏನ್ ಮಾಡ್ತದೆ ನಿನಗೆ? ನಿನ್ನನ್ನು ನಿನ್ನಲ್ಲಿ ಇನ್ನೊಂದು ಇಲ್ಲದೇ ಇರುವುದನ್ನು ಸೃಷ್ಟಿ ಮಾಡ್ತೀವಿ. ಏನದು ಇಲ್ಲದೇ ಇರೋದು? ಜೀವ. ಕೊಯ್ಯೋ ಕೊಯ್ಯೋ ಜೀವ. ಈ ಕೊಯ್ಯೋ ಕೊಯ್ಯೋ ಜೀವ ಮುಗಿಯುವುದೇ ಇರುವುದೇ ಒಂದು ಕೊಯ್ಯೋ ಕೊಯ್ಯೋ ಕೊಯ್ಯೋ ಕೊಯ್ಯೋ ಕೊಯ್ಯೋ. ಇಲ್ಲದಿದ್ರು ಕೊಯ್ಯೋ ಕೊಯ್ಯೋ, ಇದ್ರೂ ಕೊಯ್ಯೋ, ಮುಗುವುದೇ. ಒಂದ ವರ್ಷಕ್ಕೆ ಒಂದ್ಸಲ ಸ್ವಲ್ಪ ಒಂದ್ ನಾಲ್ಕಾರು ದಿವಸ ಆರಾಮಾಗಿ ನಾವು ಪ್ರವಾಸ ಮಾಡಿ ಬರೋಣ ಅಂತ ಅಲ್ಲಿ ಕೊಯ್ಯೋ ಕೊಯ್ಯೋ ಕೊಯ್ಯೋ. ಇಲ್ಲಿ ಅವನಿಗೆ ಆರಾಮ ಇದ್ದಿದ್ದಿಲ್ಲ, ಯಾಕಂದ್ರೆ ಬರೀ ಅದಿಲ್ರಿ ಇದಿಲ್ರಿ ತಗೊಂಬರ್ರಿ ಅದನ್ನ ತಗೊಂಬರ್ರಿ ಇದನ್ನ ತಗೊಂಬರ್ರಿ. ಓ ತರದ್ ಬೇಡ, ನಾನ್ ನೀನು ಹೇಳುದು ಬೇಡ, ನಾ ತರದ್ ಬೇಡ, ಬೈಯೋನು ಬೇಡ, ನೀ ಬೈಯೋದು ಬೇಡ, ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಫಸ್ಟ್ ಕ್ಲಾಸ್ ಒಳ್ಳೊಳ್ಳೆ ಹೋಟೆಲ್ನೊಳಗೆ ಊಟ ಮಾಡಿಕೊಂಡು ಎಲ್ಲ ನಾಲ್ಕು ದಿವಸ ತಿರುಗಾಡ್ಕೊಂಡು ಬರೋಣ ನಡಿ ಅಂತ ಎರಡು ಮಕ್ಕಳು ಕರ್ಕೊಂಡು ಹೊರಟೆ. ಏನ್ರಿ ಎಂತ ಹೋಟೆಲ್ನ ಕೊಯ್ಯೋ ಕೊಯ್ಯೋ ಕೊಯ್ಯೋ. ಇಲ್ಲಿ ನಮ್ಮ ಟೀಚರ್ಸ್ಗೆಲ್ಲ ಕರ್ಕೊಂಡು ಹೋಗಿದ್ದು ಒಂದ್ಸಲ ಊರಿಸ್ತಾ ಊರಿಸ್ತಾ ಐದಾರು ದಿವಸ ಕನ್ನಡ ಹೋಗೋಣ ಅಂತ ಎಲ್ಲಾನು ಎಲ್ಲಾನು ನನ್ನ ಖರ್ಚನ್ನು ತಗೊಂಡೋಗಿದ್ದೆ. ಒಂದ್ ಚೂರು ಒಂದು ಪೈಸಾರ ಕೊಯ್ಯೋ ಕೊಯ್ಯ ಅಂದ್ರೆ ಸ್ವಾಮೀಜಿ ಹಿಂಗೆ ಇನ್ನೊಂದು ತಿಂಗಳ ಅಡ್ಡ ಅವ್ರ ಲೈಫ್ ನಲ್ಲಿ ಎಂದ್ರೂ ಮರೀಲಿ ಸಾಧ್ಯ ಇಲ್ಲ ಅಂತ ಪ್ರವಾಸ ಮಾಡ್ತಿದ್ವಿ ನಾವು. ಹಂಗಿರ್ಬೇಕು ಇದ್ದದ್ದೇ ಇದೆ. ಈಗ ಮನೆ ಬಿಟ್ಟು ಹೋದ್ರಲ್ಲ ಇಷ್ಟ ಆನಂದ ಇರ್ಬೇಕಾದ್ರೆ ನಿಮ್ ಮನೆ ನೆನಪಾಗ್ಬಾರ್ದು. ಆಲ್ ಡಿಪೆಂಡ್ಸ್ ಅಪಾನ್ ಯುವರ್ ಮೆಂಟಲ್ ಕಾನ್ಸೆಪ್ಟ್. ಮನೋಭಾವನ ಹಂಗೆ ತಯಾರು ಮಾಡ್ಬೇಕಲ್ಲ, ನಾವು ಮಾಡೋದಿಲ್ಲ. ಯಾಕಂದ್ರೆ ದೇಹ ಆಗಿರಲೇ ಮನಸ್ಸಲ್ಲೇ. ಆವರಣ ವಿಕ್ಷೇಪ, ಆವರಣ ಮರಸ್ತದ, ವಿಕ್ಷೇಪ ಭ್ರಮಸ್ತದ. ಆವರಣ ಮರಸ್ತದ, ವಿಕ್ಷೇಪ ಭ್ರಮಸ್ತದ. ಇವು ಎರಡು ಕೈಯಲ್ಲಿ ಸಿಕ್ಕಾಕೊಂಡು ನಾನು ಹುಲಿ ಇದ್ದಾವ ಇಲಿ ಅಂತ ಕಾರ್ಯಾನುಮೇಯ ಏನ್ಪ ಅಂದ್ರೆ ಆ ಒಂದು ಮಾಯ ಆಗತ್ತ. ಸರ್ವಂ ಇದಂ ಜಗತ್ ಪ್ರಸೂಯತೆ, ಈ ಜಗತ್ತೆಲ್ಲವನ್ನು ತುಂಬಿಕೊಂಡು ಬಿಟ್ಟಿದೆ. ಅವ್ಯಕ್ತಮೇತ ತ್ರಿಗುಣ ನಿರುಕ್ತಂ ತತ್ಕಾರಣಂ ನಾಮ ಶರೀರಮಾತ್ಮನಃ ಸುಷುಪ್ತಿರೇತಸ್ಯ ವಿಭಕ್ತ್ಯವಸ್ಥಾ ಅಧೀನ ಸರ್ವೇಂದ್ರಿಯ ಬುದ್ಧಿವೃತ್ತಿ. ಏತತ್ ಅವ್ಯಕ್ತಂ ತ್ರಿಗುಣೈಃ ನಿರುಕ್ತಂ, ಮೂರು ಗುಣಗಳಿಂದ ಇದು ಕೂಡಿದ್ದಾಗಿದೆ, ಅವ್ಯಕ್ತವಾಗಿದೆ. ಇದನ್ನ ತತ್ ಕಾರಣಂ, ಇದನ್ನೇನಂತ ಕರೀತಾರೆ, ಕಾರಣಂ ನಾಮ ಶರೀರಂ ಆತ್ಮನ, ಇದಕ್ಕೆ ಕಾರಣ ಶರೀರ ಅಂತ ಕರೀತಾರೆ. ಕಾರಣ ಶರೀರ ಮಾಯಾ, ಈ ಮಾಯೆಯಿಂದಾಗಿ ನಮ್ಮಲ್ಲಿ ಉಂಟಾದ ಭ್ರಮಾರಾಶಿಯೇ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದಿಂದಾಗಿ ವ್ಯಕ್ತವಾದಂತಹ ಕರ್ಮಕ್ಷೇತ್ರವೇ ಈ ಜಾಗೃತ ಅವಸ್ಥಾ ಸ್ಥೂಲ ಶರೀರ. ಹೊರಟ ಬರೋಣಂತೆ, ಸ್ಥೂಲ ಶರೀರವು ಯಾರನ್ನ ಆಶ್ರಯಿಸಿಕೊಂಡಿದೆ? ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಮತ್ತು ಸ್ಥೂಲ ಇವು ಎರಡೂ ಶರೀರಗಳು ಏನನ್ನ ಆಶ್ರಯಿಸಿಕೊಂಡಿದೆ? ಕಾರಣ. ಕಾರಣ ಶರೀರ ಅಂದ್ರೆ ಏನು? ಟೋಟಲ್ ನಲ್ಲಿ ಮಾಯಾ, ಇಂಡಿವಿಜುವಲ್ ನಲ್ಲಿ ಅವಿದ್ಯೆ. ಏನದರ ಮಹಿಮ? ಆಹಾ ಹಾ ಹಾ ಹಾ, ಮೂರು ಗುಣಗಳೇ ಅದರ ಮಹಿಮ. ಮೂರು ಗುಣಗಳು ಇಕ್ವಲ್ ಆಗ್ಬಿಡ್ತು ಅಂತಂದ್ರೆ ಪ್ರಳಯ ಸ್ಥಿತಿ. ಎಜುಕೇಶನ್ ಸ್ಟಾರ್ಟ್ ಆಯಿತು, ಹೊಯ್ದಾಟ ಶುರು ಆಯಿತು ಅಂದ್ರೆ ಸೃಷ್ಟಿ. ಆ ಸೃಷ್ಟಿ ಯಾವಾಗ ಅದು ತನ್ನ ಈಕ್ವಿಲಿಬ್ರಿಯಂ ಅನ್ನ ಅದು ಪಡೀತದೆ ಮತ್ತು ವಾಪಸ್, ಈಕ್ವಿಲಿಬ್ರಿಯಂ ಅಂದ್ರೆ ಸಮಸ್ಥಿತಿ. ಏನು ಸಮಸ್ಥಿತಿ? ಮೂರು ಗುಣಗಳ ಸಮಸ್ಥಿತಿ. ಆ ಮೂರು ಗುಣಗಳ ಸಮಸ್ಥಿತಿಯನ್ನು ಯಾವಾಗ ಪಡ್ಕೋತದೆ ಆವಾಗ ಅದೇನಾಗ್ಬಿಡ್ತದೆ? ಪ್ರಳಯ. ಸ್ವಾಮಿ, ಸಮಸ್ಥಿತಿಯನ್ನ ಪಡೆದದ್ದು ಮತ್ತ ಯಾಕದ ವಿಷಮ ಸ್ಥಿತಿ ಹೋಗೋದು? ಅದು ಯಾಕಂತಂದ್ರೆ ಅದು ಎಷ್ಟೋ ಸಮಸ್ಥಿತಿ ಮಾಡಿದ್ರು ಕೂಡ ಒಂದು ಪಾಯಿಂಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ ಒಂದ್ ಪಾಯಿಂಟ್ ನಾಟ್ ನಾಟ್ ಒಂದು ಉಳಿದ ಬಿಟ್ಟಿರ್ತದೆ. ಹೌದು, ಮೊದಲು ಮೊದಲು ಟಿ ವಿ ಒಳಗೆ ಆ ಕಾಲ್ಗೆ ಟೂತ್ ಪೇಸ್ಟು, ಆಮೇಲೆ ಆ ಪಾತ್ರೆ ತೊಳೆಯೋದು ಅವ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಒಂದು ಒಂದು ಉಳಿದಿರ್ತದೆ. ಅವ ಈ ಬಾಯಿ ಹೇಳ್ತಂತ ಅತ್ಯಂತ ಸ್ವಚ್ಛವಾಗಿರುತ್ತದೆ, ಕ್ಲೀನ್ ಆಗಿರುತ್ತದೆ ಅಂತೆಲ್ಲ ಹೇಳ್ತಾನೆ. ಅಲ್ಲೊಂದು ಉಳಿದಿರ್ತದೆ ಆ ಪೇಸ್ಟ್ ಹಚ್ಕೊಂಡು ತಿಕ್ಕು, ಅಲ್ಲೊಂದು ಉಳಿದಿರ್ತದೆ. ನಾನು ಅವಾಗ ಏನು ಒಂದು ಹೊಡಿತು ನನಗೆ, ವಾ ಸೃಷ್ಟಿಯೊಳಗೂ ಒಂದು ಓದಿರ್ತದೆ, ಎಲ್ಲಾನು ನಾಶಾಗಿರ್ತದೆ, ಎಲ್ಲೋ ಕೊನೆಗೆ ಒಂದು ಓದಿರ್ತದೆ. ಆ ಒಂದು ಏನ್ ಮಾಡ್ತದೆ ಅಂತಂದ್ರೆ ಅದು ತನ್ನ ಮತ್ತೆ ಪುನಃ ಸೃಷ್ಟಿಗೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಭನಾನ್ಯವ ತತ್ರ ಹಿಂಗೆ ಇದೆ. ಬರ್ತದೆ ಹೋಗ್ತದೆ ಬರ್ತದೆ, ತಲೆ ಯಾಕೆ ಕೆಡಿಸ್ಕೋಬೇಕು ಇದ್ರ ಬಗ್ಗೆ ಹಚ್ಕೋಬೇಕು. ನಿಮ್ ಡ್ಯೂಟಿ ನೀವು ಮಾಡಿ, ನಿಮ್ ಕೈ ಮೀರ್ ತಂದ್ರೆ ಅದ್ ಮನಸ್ಸಿ ಹಚ್ಕೋಬೇಕು ಕೈ ಬಿಡ್ತದೆ ಅಷ್ಟೇ. ಅದು ಯಾಕೆ ಸಂಸಾರ ಧರ್ಮನ ಅಷ್ಟದ, ಅದ ಮೀರಿ ಇನ್ನೇನಿಲ್ಲ. ಅದು ಇದೆಲ್ಲ ಸಹಜ ಲಕ್ಷಣ. ಅದಕ್ಕೆ ಹೇಳ್ತಾರೆ ಈ ಒಂದು ಮಾಯಾ ಏನಿದೆ ಅವ್ಯಕ್ತಮೇ ತತ್ ತ್ರಿಗುಣೈಹಿ ನಿರೂಪಕಂ ತತ್ ಕಾರಣ ನಾಮ ಶರೀರಂ ಆತ್ಮನಃ ಸುಶಕ್ತಿ. ಇವನ ಅನುಭವ ಕ್ಷೇತ್ರ ಯಾವುದು? ಆ ಸ್ಥೂಲ ಶರೀರದ್ದು ಜಾಗೃತ ಅವಸ್ಥೆ, ಸೂಕ್ಷ್ಮ ಶರೀರದ್ದು ಇವೊಂದು ಗಾಢ ನಿದ್ರ. ಏತಸ್ಯ ಸುಷುಪ್ತಿ ಈ ವಿಭಕ್ತಿ ಅವಸ್ಥ. ಕಾರಣ ಶರೀರಸ್ಯ ವಿಭಕ್ತಿ ಅವಸ್ಥ ಅಂದ್ರೆ ಇವನು ವ್ಯವಹಾರ ಮಾಡುವಂತ ಕ್ಷೇತ್ರ ಯಾವುದು ಅಂತಂದ್ರೆ ಗಾಢ ನಿದ್ರ. ಏನ್ ವ್ಯವಹಾರ ಮಾಡ್ತಾನೆ ಸ್ವಾಮೀಜಿ? ಏನೂ ಗೊತ್ತಿಲ್ಲ. ಅವನ ವ್ಯವಹಾರ ಏನಂದ್ರೆ ಏನೂ ಗೊತ್ತಿಲ್ಲ. ಅದನ್ನು ಕೂಡ ಎದ್ದ ಮೇಲೆ ಹೇಳ್ತಾನವ ಏನೂ ಗೊತ್ತಿಲ್ಲ. ಏನೇನೂ ಗೊತ್ತಾಗ್ಲಿಲ್ಲೋ, ಮಳೆ ಬಂತ, ಭಾರಿ ಮಳೆ ಬಂತು, ಅಯ್ಯೋ ಗೊತ್ತೇ ಆಗ್ಲಿಲ್ಲ ನೋಡು, ಬಾಗಿಲು ತಟ್ಟಿದ್ಯಾ? ಹೌದು ಬಾಗಿಲು ತಟ್ಟಿದ್ಯಾ, ಗೊತ್ತೇ ಆಗ್ಲಿಲ್ಲ ನೋಡು. ಮನೆ ತುಂಬೆಲ್ಲ ಸೂರ್ಯದಲ್ಲು, ಹೌದು ಗೊತ್ತೇ ಆಗ್ಲಿಲ್ಲ ನೋಡು. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಇದು ಕಾರಣ ಶರೀರದ ವ್ಯವಹಾರ. ಏನು ವ್ಯವಹಾರ? ಏತಸ್ಯ ವಿಭಕ್ತಿ ಅವಸ್ಥ ಏನು ಸುಷುಪ್ತಿ. ಏನಾಗಿರ್ತದೆ? ಸರ್ವ ಇಂದ್ರಿಯ ಬುದ್ಧಿ ವೃತ್ತಿ ಪ್ರಲೀನ. ಏನಾಗಿರ್ತದೆ? ಮಸ್ತ ಬೇಕು ಲಯದ ಹೋಗುತ್ತೆ, ಲಯ ಲಯ ಲಯ ಲಯಾಂತಂ ಗಚ್ಚ. ಸುಶುಪ್ತಿ ಹೆಂಗಿರ್ತದೆ? ಲಯಾಂತ. ಅವಂತ ಇಷ್ಟು ಘಟಾನುಘಟಿಗಳು ಇವರು ಮೂರು, ಇವನು ಪರೋಗದ ಹೆಂಗ್ರಿ? ಇವನು ಮೀರಿ ಆತ್ಮಜ್ಞಾನ ಪಡೆಯೋದು ಹೆಂಗ್? ಆಗಾಕೆಲ್ಲ ಹೋಗಕ್ಕೆ ಹೆದರ್ಬೇಡ, ಮಾಪ ಇಷ್ಟ ಹೆದರ್ಬೇಡ ಹೆದರ್ಬೇಡ ಹೆದರ್ಬೇಡ. ಇದಿರೋದ ಹಿಂಗ ನೀ ತಲೆ ಕೆಡ್ಸ್ಕೋಬೇಡ, ಇದಕ್ಕೆ ದಾರಿ ಇದೆ. ಏನ್ ದಾರಿ? ನಮ್ಮ ಗುರುಗಳು ಯಾವ ದಾರಿ ತೋರಿಸ್ಯಾರು ಅದೇ ದಾರಿ. ಪರಂಪರಾಗತವಾಗಿ ಬಂದಂತ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಆತ್ಮರಾಚಾರ್ಯ ಪರ್ಯಂತ ಬಂದೇ ಗುರು ಪರಂಪರ. ಆ ಮಹತ್ತರವಾದ ದಾರಿಯನ್ನು ತೋರಿಸ್ತೀನಿ. ಇದು 27ನೇ ಶ್ಲೋಕ. ಅಥತೇ ಸಂಪ್ರವಕ್ಷ್ಯಾಮಿ ಸ್ವರೂಪಂ ಪರಮಾತ್ಮನಃ ಯದ್ವಿಜ್ಞಾಯನ ರೋಪಂಧಃ ಮುಕ್ತಃ ಕೈವಲ್ಯಮಶ್ನುತಿ. ಅಥತೆ ಸಂಪ್ರವಕ್ಷ್ಯಾಮಿ ಸ್ವರೂಪಂ ಪರಮಾತ್ಮನಃ. ಯದ್ ವಿಜ್ಞಾಯನ ರೋಪಂಧಃ ಮುಕ್ತಃ ಕೈವಲ್ಯಮಶ್ನುತಿ. ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಂ ಅಹಂ ಪ್ರತ್ಯಯ ಲಂಬನಃ ಅವಸ್ಥಾತ್ರಯ ಸಾಕ್ಷೀ ಸನ್ ಪಂಚಕೋಶ ವಿಲಕ್ಷಣ. ವೆರಿ ಬ್ಯೂಟಿಫುಲ್. ಅಥ ಈ ಶಿಷ್ಯ ಈಗ ಕೇಳು, ನಾನು ನಿನಗೆ ಹೇಳಿಕೊಟ್ಟು ಈ ಘಟಾನುಗತಿಗಳು ಮೂರವ ಅಂತ ಹೇಳಿದಲ್ಲ, ಇವನು ಗೆಲ್ಲೋದು ಹೆಂಗೆ, ಇವನ್ನ ಸೋಲ್ಸೋದು ಹೆಂಗೆ ಅಂತ ವಿಚಾರ ಮಾಡಬೇಡ. ಇವನ್ನ ಗೆಲ್ಲೋದು ಈಗ ಇವ್ರು ಎಂದೂ ಸೋಲುದಿದೆ, ತಿಳ್ಕೊಳ್ಳಿ ಬಹಳ ವ್ಯತ್ಯಾಸ ಇದೆ. ಸೋಲ್ಸೋದು ಅಂತಂದ್ರೆ ಅವ ನಿರುಪಯುಕ್ತ ಅಂತ ಸಿದ್ಧ ಮಾಡು. ಅವು ಮೂರು ನಿರುಪಯುಕ್ತ ಅಂತ ಸಿದ್ಧ ಮಾಡಲಿಕ್ಕೂ ಅವ್ರು ಬೇಕ ನಿನಗೆ. ಸರಿ, ಇದ ಇಟ್ಕೊಂಡೇ ಹೇಳಬೇಕಾನೆ ನೀನು ಗೆಲ್ಲೋದಂದ್ರೆ ಏನಂತಂದ್ರೆ ಅವುಗಳ ವಶವಾಗದೇ ಇರೋದನ್ನ ಗೆಲ್ಲೋದು ಅಂತ. ಗೆಲ್ಲುವಿಕೆ ಎರಡು ಸರ್, ನಾಶ ಮಾಡಿಯೂ ಗೆಲ್ಲಬಹುದು, ಅವುಗಳನ್ನ ತಿರಸ್ಕರಿಸಿಯೂ ಗೆಲ್ಲಬಹುದು. ನಾನು ವ್ಯವಹಾರದಲ್ಲಿ ಎರಡು ಮಾಡ್ತೇನೆ, ವ್ಯವಹಾರದಲ್ಲಿ ಎರಡು ಉಪಯೋಗ ಮಾಡ್ತೇನೆ. ಈ ಕೆಲವು ಮಂದಿ ಇರ್ತಾರೆ ಭಾರಿ ತಲೆ ಕೊರಿತಿರ್ತಾರೆ, ನಾವು ಕಂಡು ಕಾಣದಂತ ಸುಮ್ಮನೆ ಅಂದೇಕಿ ಇನ್ನೊಬ್ರು ಇರ್ತಾರೆ ಅವರು ಮಾತಾಡ್ತಾರೆ, ಆದ್ರೆ ಅವ್ರನ್ನ ಕೂಡಿಸಿ ನಿಮ್ಮ ವಿಚಾರಧಾರ ತಪ್ಪದ ಅಂತ ನಾವು ಅವರಿಗೆ ತಿಳಿಸಿ ಅದಕ್ಕೆ ಗೆಲ್ಲೋದು ಅಂತ ಅರ್ಥ ಆಗಿದೆ. ಈ ಪ್ರಪಂಚ ಇದು ಯಾವತ್ತಿಗೂ ಕಿರಿಕಿ, ಈ ಸಾಮಾನ್ಯ ತಿಳ್ಕೊಂಡೆ ನೀವು ಆರು ತಿಂಗಳಲ್ಲಿ ಕೆಲಸ ಮಾಡಿದ್ರು. ಇಟ್ ಹ್ಯಾಸ್ ಟೇಕನ್ ಮೈ ವೆರಿ ವೆರಿ ವ್ಯಾಲ್ಯೂಯಬಲ್ ಕ್ಲಾಸಸ್. 3 months ನಾನು ಕ್ಲಾಸ್ ಕಟ್ಕೊಂಡದ್ದು, 3 ತಿಂಗಳ ನಾನು ಯಾವ ಊರಿಗೂ ಹೋಗಿಲ್ಲ, 6 ತಿಂಗಳ ಕೆಲಸ ಮಾಡಿದ್ದು. ಏಕೆ ನನ್ನದ್ರೆ ಯಾವ ಕಾರ್ಯಕರ್ತರು ಇಲ್ಲ, ಎತ್ತರು ನಾನು, ಕೂತರು ನಾನು, ಹೋದ್ರು ನಾನು, ಬಂದ್ರು ನಾನು. ಇವನು ಚಿಯಾ ಪಿಯಾ ಅಂತ ಒಂದು 3-4 5 ಹೆಣ್ಮಕ್ಳು ಕುಟುಂಬ ಅಂತ ನೀ ಇದ್ದ ನೋಡ್ಕೊ, ನೀ ಇದ್ದ ನೋಡ್ಕೊ, ಮತ್ತೆ ಕಡೆಗೆ ನೋಡ್ಕೊಂಬ ನಾನು ಹೆಣಗಲ್ಲ, ಆದ್ರೂ ಸಮಾಧಾನ ಸ್ವಲ್ಪ ನೀನ್ ನೋಡ್ಕೊ. ಅಂದ್ರೆ ಕಲ್ಪನಾ ಮಾಡ್ಕೊಂಡು ಎಷ್ಟು ಕಿರಿಕಿರಿ ಆಗಿರ್ಬೋದು. ಇದ್ರ ಮಧ್ಯದಲ್ಲಿ ಇವೆಲ್ಲ ಸ್ಕೂಲಿನ ಈ ಪ್ರಪಂಚದ ಸ್ವಭಾವನೆ ಅಲ್ಲ. ನೀ ಒಂದು ಅಂದೇಕಿ ಮಾಡ, ಇಲ್ಲ ನೀನು ಅವನ್ನ ಎದುರಿಸಿ ಗೆದ್ದು. ಗಾಡಿ ಹೊಂಟು ಬಿಟ್ಟದೆ ಅಂದೇಕಿ ಮಾಡ್ಲಿಕ್ಕೆ ಆಗುದಿಲ್ಲ. ಇವರೆಲ್ಲ ಅಂತಿರ್ತಾರೆ ನಿಮಗೆ ಯಾಕೆ ಬೇಕಾಗಿತ್ತು ಸ್ವಾಮಿ, ಇದೆಲ್ಲ ಎಷ್ಟು ಚಂದ ಕ್ಲಾಸ್ ಮಾಡ್ತಿದ್ರು ಮಾಡ್ಕೊಂಡು ಇರ್ಬೇಕಾಗಿತ್ತು. ಅದೇ ನಾವು ಮಾಡ್ಬೇಕಂತ ಹೊಂತಿಲ್ಲ, ಅದು ಹಂಟ್ ಬಿಟ್ಟು ಬರ್ಬೇಕು. ಈ ಪ್ರಪಂಚದ ಸ್ವಭಾವನೆ ಕಿರಿಕಿರಿ ಮಾಡೋದು. ಒಂದು ನೀನು ಹ್ಯಾಂಡಲ್ ಇಟ್ ಅಂಡ್ ವಿನ್ ದಿ ರೇಸ್. ಈಗ ನಾವು ಆ ಸ್ಥಿತಿ ಒಳಗಿದ್ದೇವೆ, ವಾಪಸ್ ಹೋಗೋ ಸ್ಥಿತಿ ಒಳಗೆ ನಾವಿದ್ದೀವಿ. ಹೊರಗೆ ಬಿಡ, ಯಾರು ಬಡವ್ರ ನಮ್ಗೇನಾಗಬೇಕಾಗಿದೆ, ಹೋಗ್ಬಿಡಿ ಯಾರು ನಿರ್ಗತಿಗಳಿಗೆ ಏನು ಹೋಗ್ತಾಯಿದ್ದೀರಿ, ಸರ್ಕಾರದಿಂದಲೇ ಏನು ಮಾಡ್ಲಿಕ್ಕಾಗಿಲ್ಲ, ನಾ ಏನು ಮಾಡ್ಲಿಕ್ಕಾಗ್ತಿಲ್ಲ ಅಂತ ಮೊದಲು ಅಂದೇಕಿ ಮಾಡಿಬಿಟ್ಟಿದ್ದೆ ಅಂದ್ರೆ ಬಾಕಿ ಸಾಲುಗಳು ಮಾಡ್ದಂಗೆ. ಅವ್ರು ಬೇರೆ ಬೇರೆ ಬೇರೆ ಬೇರೆ ಕಿರಿಕಿರಿ ಇರ್ತಿದ್ವು ಅವ್ರು. ಬಟ್ ಕಿರಿಕಿರಿ ಯಾರಿಗಿಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಇದು ಕಿರಿಕಿರಿ ಇದು. ಹೀಗಾಗಿ ನಾವು ಗೆಲ್ಲಬೇಕು, ಮನೆ ಇರಲಿ, ಮಠ ಇರಲಿ, ಸಮಾಜ ಇರಲಿ, ಸಂಸಾರ ಇರಲಿ, ವ್ಯವಹಾರ ಇರಲಿ, ಸಾಲ ಇರಲಿ, ಆಸಾಮಿ ಇರಲಿ, ಯಾರೇ ಇರಲಿ, ಗೆಲ್ಲಬೇಕು, ಹೆದರ್ಬಾರ್ದು, ಓಡೋಗ್ಬಾರ್ದು. ಇದು ಭಗವದ್ಗೀತೆ. ಮತ್ತೆ ಆ ಗೆಲ್ಲಬೇಕು ಅನ್ನೋ ಛಲದಾಗ ಪ್ರತಿಕ್ರಿಯೆ ಇರಬಾರ್ದು, ರಾಗದ್ವೇಷ ಇರಬಾರ್ದು. ಈಗ ಸ್ಪರ್ಧಾ ಅನುಕೂಲ ರಾಗದ್ವೇಷ ಇರ್ತದೆ, ಅಲ್ವಾ? ಛಲ ಅನುಕೂಲ ರಾಗದ್ವೇಷ ಇರ್ತದೆ. ರಾಗದ್ವೇಷ ರಹಿತವಾದ ಛಲ ಇರ್ತದೆ. ಅರ್ಜುನನಿಗೆ ಇದ್ದಂತೆ ಅರ್ಜುನನ ಛಲ ರಾಗದ್ವೇಷ ರಹಿತ, ಕರ್ಣನ ಛಲ ರಾಗದ್ವೇಷ ಸಹಿತ. ಇಬ್ಬರು ಒಂದೇ ತೂಕದಲ್ಲಿಯ ಪಾತ್ರಗಳು, ಒಂದೇ ತೂಕದ ಪಾತ್ರಗಳು ಅರ್ಜುನ ಮತ್ತು ಕರ್ಣ. ಒಬ್ಬನ ಛಲ ರಾಗದ್ವೇಷ ರಹಿತ, ಇನ್ನೊಬ್ಬೊಂದು ರಾಗದ್ವೇಷ ಸಹಿತ. ಕಡಿಕೋ ಅಂದ್ಬಿಟ್ಕೊಂಡಿದ್ದು ಒಂದು ವೇಳೆ ಇದೇ ಟೆಸ್ಟ್ ಮಕ್ಕಳು ಅದೊಂದು ಅದ್ರ ಫುಲ್ ಫಿಗರ್ ಆ ಕರ್ಣನಿಗೆ ಬಂದ ಪರೀಕ್ಷಾನ ಒಂದು ವೇಳೆ ಅರ್ಜುನನಿಗೆ ಬಂದಿದ್ದಾಗಿದ್ರೆ ಏನಾಗ್ತಿತ್ತು? ನಾನು ಕುಟುಂಬ ವಿಚಾರ ಮಾಡಿದೆ. ಅರ್ಥಾತ್ ಕರ್ಣ ನಿನ್ನ ಬ್ರದರ್, ಅವ ನಿನ್ನ ಸಹೋದರ ಅಂತ ಅರ್ಜುನನಿಗೆ ಗೊತ್ತಾಗ್ಬಿಟ್ಟು ಅವಾಗ ಅರ್ಜುನ್ ರಿಯಾಕ್ಷನ್ ಹೆಂಗಿರ್ತಿತ್ತು? ಅವ ಬಾಣ ಬಿಟ್ಟು ಇಟ್ಬಿಡ್ತಿದ್ದವ, ಏಕೆಂದ್ರೆ ಒಳಗೆ ರಾಗದ್ವೇಷ ಇಲ್ಲ ಅವನಿಗೆ. ಆದ್ರೆ ಕರ್ಣ ಹಂಗಲ್ಲ, ಗೊತ್ತ ಆದರೂ ಛಲ ಬಿಡ್ಲಿಲ್ಲ. ಐದು ಜನ ನಿನ್ನ ಮಕ್ಕಳು, ಐದು ಜನ ಉಳಿತಾರೆ, ನಿನ್ನ ಪಂಚ ಪಾಂಡವರು ಉಳಿತಾರೆ. ಇದಷ್ಟೇನು, ಅವ ಸತ್ರ ನಾವು ಉಳಿತೀನಿ, ನಾನು ಸತ್ರ ನಾವು ಉಳಿತಾರೆ, ಛಲ ಅವರು. ಆದ್ರೆ ಈ ಛಲದಲ್ಲಿ ಅವನಿಗೆ ರಾಗದ್ವೇಷ ಇದೆ. ಕರ್ಣನನ್ನ ಸೋಲಿಸಬೇಕು, ಕರ್ಣನನ್ನ ಕೊಂದು ಹಾಕಬೇಕು ಅನ್ನೋಂಥ ಛಲ ಅರ್ಜುನನಿಗೂ ಇದೆ. ಆದ್ರೆ ಅದ್ರ ಒಳಗೆ ರಾಗದ್ವೇಷ. ಹಂಗೆ ಈ ಪ್ರಪಂಚ ಗೆಲ್ಲಬೇಕು ನಾವು. ಇದು ಇರೋದ ಹಿಂಗ, ನೀವು ಸಂಸಾರ ಬಿಟ್ಟು ಸನ್ಯಾಸಿ ಆದ್ರೂ ಇದು ಹಿಂಗೆ ಇರ್ತದೆ. ಸನ್ಯಾಸ ತಗೊಂಡ ಮೇಲೂ ಪುನಃ ಮತ್ತೆ ನೀವು ಇನ್ನೂ ಮಠಾಧಿಪತಿ, ಇನ್ನೂ ದೊಡ್ಡ ದೊಡ್ಡ ಉದ್ಯೋಗ ಹೋಗ್ತದೆ, ಅಲ್ಲೂ ಇರ್ತದೆ. ಕಂಡ್ಕೊಂಡು ಸತ್ಯ ಹೇಳ್ತೇನೆ, ಕಂಡಿದ್ದೀನಿ, ಎಲ್ಲ ಕಂಡುಬಿಟ್ಟು. ಮತ್ತೇನ್ ಮಾಡೋ ಸ್ವಾಮಿ, ಗೆಲ್ಲಬೇಕು. ಆವಾಗ ಆ ಕ್ಷಣದಾಗ ಆ ಸಂದರ್ಭದೊಳಗೆ ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹತ್ತಾರು ಜನರ ಕನ್ಸಲ್ಟೇಷನ್ ಮೂಲಕವಾಗಿ, ಹತ್ತಾರು ಜನರ ಜೊತೆ ಆಪ್ತಾಲೋಚನೆ ಮಾಡಿ ನಿರ್ಣಯ ತಗೊಂಡು ಆಕ್ತಪ್ಪ ಕಳೆಯುತ್ತೆ. ಯಾಕೆ ನಿಮ್ ಕರ್ತವ್ಯ ನೀವು ಮಾಡಿ. ಈ ಕಿರಿಕಿರಿಗಳು ಶಾಂತ ಆಗ್ತವನ್ನ ಮತ್ತೆ ತಿಳ್ಕೊ, ಶಾಂತ ಆಗುವುದಿಲ್ಲ ಇವು, ಶಾಂತ ಆಗುವುದೇ ಇಲ್ಲ. ಸೃಷ್ಟಿನ ಇನ್ನೂ ಶಾಂತ ಆಗಿಲ್ಲ, ಎಷ್ಟು ಪ್ರಳಯ ಆಗುವಾಗ ಯಾವ ಗೊತ್ತಿಲ್ಲ. ಈ ಸೃಷ್ಟಿನ ಇನ್ನೂ ಶಾಂತ ಆಗಿಲ್ಲ, ನೀವೇನು ತಾಮಡಿ ಶಾಂತ ಮಾಡ್ತೀವಿ? ದಿನಕ್ಕೊಂದು ಎರಡು ಪ್ರಳಯರೇ ಆಗಿ ಆಗ್ತಾವ ಮನೆಯಲ್ಲಿ, ಅಥತೇ ಸಂಪ್ರವಕ್ಷ್ಯಾಮಿಗೆ ಚೆನ್ನಾಗಿ ತಿಳಿಸಿರ್ತೀನಿ. ಏನು ಪರಮಾತ್ಮನ ಸ್ವರೂಪಂ, ಆ ಭಗವತ್ ಸ್ವರೂಪ ಏನು, ಆ ಸಚ್ಚಿದಾನಂದ ಸ್ವರೂಪ ಏನು, ಆ ಆತ್ಮ ಸ್ವರೂಪ ಅಂದ್ರೆ ಏನು, ಅದನ್ನು ನಾನು ತಿಳಿಸ್ತೀನಿ. ಏನ ನರಹ ವಿಜ್ಞಾಯ ಇದನ್ನ ಯತ್ ವಿಜ್ಞಾಯ ಯಾವ ಈ ತಿಳುವಳಿಕೆಯನ್ನು ನೀನು ತಿಳಿದಂಥವನಾಗಿ ಬಂಧ ಮುಕ್ತ ಬಂಧನಗಳನ್ನು ಕಲಿಸಿಕೊಂಡು ಕೈವಲ್ಯಂ ಅಷ್ಟೇ ಕೈವಲ್ಯತ್ವವನ್ನು ಹೊಂದುತ್ತೀಯ ಅಂತಹ ಆ ಉಪದೇಶವನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಅದರ ಮೊದಲನೇ ವಾಕ್ಯ ಕಶ್ಚಿತ್ ಏಕ ಅಸ್ತಿ, ಒಂದಿದೆ. ಸರಿ, ಚೆನ್ನ ಹಿಂಗೆ ಕೇಳಿಸ್ಕೊಳ್ಳಿ, ನಾನು ಯಾವ ಶಬ್ದ ಉಪಯೋಗ ಮಾಡ್ತೀನಿ ಅದೇ ಶಬ್ದ, ಒಂದಿದೆ. ಏನು ಸಮಯ ಅದು ಇದೆ ಅನ್ನೋದು ಒಂದಿದೆ, ಇದೆ ಅನ್ನೋದು ಒಂದಿದೆ, ಇದ್ದು ಇಲ್ಲ ಇದ್ದು ಇಲ್ಲ ಇದ್ದು ಇಲ್ಲ ಅಲ್ಲ, ನಿತ್ಯಂ ಕಾಯಂ ಆಗಿ ಇದೆ ಅನ್ನೋದು ಒಂದು ಇದೆ. ನಮಗೆ ಹೆಂಗ್ ಗೊತ್ತಾಗುತ್ತೆ ಇದೆ ಅನ್ನೋದು? ಅಹಂ ಪ್ರತ್ಯಯ ಆಲಂಬ, ನಾನು ಸೂರ್ಯ ಇದೆ ಅಲ್ಲ, ನಾನಿದ್ದೇನೆ ಸೂರ್ಯ, ನಾನೇ ಇಲ್ಲ ಅಂದ್ರೆ ಸೂರ್ಯ ಇದೆ ಅಂತ ಹೇಳೋದು ಯಾರು? ನಾನೇ ಇಲ್ಲ ಅಂದ್ರೆ ಚಂದ್ರ ಇದೆ ಅಂತ ಹೇಳೋರು ಯಾರು? ಹೀಗಾಗದ ನಾನಿದೆ ಅದು ಹೆಂಗಿದೆ? ಅಹಂ ಪ್ರತ್ಯಯ ಲಂಬನ ಅವಸ್ಥಾತ್ರಯ ಸಾಕ್ಷಿ. ತ್ರಯ ಅಂದ್ರೆ ಮೂರು, ಅವಸ್ಥ ಅಂದ್ರೆ ಅನುಭವ ಕ್ಷೇತ್ರ, ಅವಸ್ಥ ಅಂದ್ರೇನು ಅನುಭವ ಕ್ಷೇತ್ರ. ಈ ಮೂರು ಅನುಭವ ಕ್ಷೇತ್ರಗಳಿಗೆ ಸಾಕ್ಷಿಯಾಗಿ ಪಂಚಕೋಶ ವಿಲಕ್ಷಣ, ಐದು ಕೋಶಗಳಿಂದ ಹೊರತುಪಡಿಸಿ ಮುಗಿಸ್ತಾರೆ. ಇಷ್ಟ ಅದ ನೋಡ್ರಿ ಆತ್ಮಜ್ಞಾನ. ಇದಕ್ಕೆ ಹೆಚ್ಚಿಗೆ ಇನ್ನೇನದ? ಇನ್ನ ಆ ಅವಸ್ಥಾತ್ರಯಗಳು ಏನು ಪ್ರೀತಿಕೆಯಾಗಿ ಮೊದಲು ಕೊಟ್ಟಿದ್ರು ಸ್ವಲ್ಪ ವಿವರಣೆ ಕೊಡ್ತಾರೆ. ಆನಂತರ ಅವುಗಳ ಜೊತೆ ಜೊತೆನೆ ಇದನ್ನು ಹೇಗೆ ವಿಂಗಡಿಸಿ ನೋಡಬೇಕು ಅನ್ನುವಂತಹ ಅನ್ವಯ ವ್ಯತಿರೇಕ ಕ್ರಮ, ಇದಕ್ಕೆ ಪ್ರಕ್ರಿಯಾ ಅಂತ ಕರೀತಾರೆ. ಪ್ರಕ್ರಿಯಾ ಅಂದ್ರೆ ಮೆಥಡಾಲಜಿ. ಒಂದೊಂದು ಉಪನಿಷತ್ತಲ್ಲಿ ಒಂದೊಂದು ಪ್ರಕ್ರಿಯೆ ಇರುತ್ತೆ. ಆ ಪ್ರಕ್ರಿಯೆ ಮಹತ್ವವನ್ನು ತಿಳ್ಕೊಬೇಕು. ಜನ ತಪ್ಪು ತಿಳ್ಕೊಂಡಾರೆ, ಬೇಜಾರು ಮಾಡ್ಕೋಬಾರ್ದು. ಹೇಳ್ತೀವಿ ಅವಸ್ಥಾತ್ರಯ ಜಿಜ್ಞಾಸ ಒಂದೇ ಪ್ರಕ್ರಿಯೆ ಅತಿ ಮುಖ್ಯ ಅಂತ ತಿಳ್ಕೊಂಡಾರೆ ತಪ್ಪು. ಇಂತಹ ಅನೇಕ ಪ್ರಕ್ರಿಯೆಗಳು ಇದೆ. ಅವಸ್ಥಾತ್ರಯ ಒಂದೇ ಪ್ರಕ್ರಿಯೆ ಅಲ್ಲ, ಅವು ಬಾಕಿ ಪ್ರಕ್ರಿಯೆಗಳು ಅರ್ಥ ಮಾಡ್ಕೊಂಡು ಗಡಚ. ಇದು ಸ್ವಲ್ಪ ಸುಲಭ ಅನಿಸ್ತದೆ, ಯಾಕೆ ದಿವಸ ಕನಸು ಕಾಣ್ತಾರೆ, ದಿವಸ ಎಚ್ಚರದಾಗಿರ್ತಾರೆ, ತಿನ್ನೋದು ಉಣ್ಣದು ಮಾಡ್ತಾರೆ. ಹಿಂಗಾಗಿ ಮೂರು ಅವಸ್ಥೆಗಳು ಇವರಿಗೆ ಸಹಜವಾಗಿ ಲಭ್ಯ ಇದ್ರಿಂದಾಗಿ ಇದು ಈಸಿ ಅನಿಸ್ತದೆ ಅಷ್ಟೇ ವಿನಃ. ಇದು ಮಾತ್ರ ಅಲ್ಲ, ಇದು ಮೆಥಡಾಲಜಿಯ ಸ್ಪೆಷಾಲಿಟಿ. ಎಲ್ಲ ಪ್ರಕ್ರಿಯೆಗಳನ್ನು ಜೋಡಿಸಿಕೊಂಡು ಉಪದೇಶ ಕೊಡ್ಬೇಕು. ಅವರು ಎಲ್ಲೆಲ್ಲಿ ಯಾವ್ಯಾವ ಪ್ರಸಂಗದಲ್ಲಿ ಯಾವ ಪ್ರಕ್ರಿಯೆ ಹೈಲೈಟ್ ಆಗಿದೆಯೋ ಪ್ರಮಾಣದೊಳಗೆ ಆ ಪ್ರಕ್ರಿಯೆಯನ್ನು ಹೈಲೈಟ್ ಮಾಡಬೇಕು. ಮಾಂಡಿಕ್ಯ ಉಪನಿಷತ್ನಲ್ಲಿ ಅಲ್ಲಿ ಅವಸ್ಥಾತ್ರಯ ಜಿಜ್ಞಾಸ ಪ್ರಕ್ರಿಯೆ ಅಲ್ಲಿ ಹೈಲೈಟ್ ಆಗಿದೆ. ಪೂರ ಉಪನಿಷತ್ನಿಂದ ಅವಸ್ಥಾತ್ರಯನ್ನ ಮಾತಾಡಿ, ಯಾವ ಮಾತನ್ನು ಯಾವ ಬೇಡ ಅಂತ. ಕೈಯ ಕೇನೋಪನಿಷತ್ ಕೂತ್ಕೊಂಡು ಅಲ್ಲೂ ಅವಸ್ಥಾತ್ರಯನ್ನ ಮಾತಾಡಿ, ಭಕ್ತಿ ಯೋಗ ತಗೊಂಡು ಕೂತ್ಕೊಂಡು ಅಲ್ಲೂ ಅವಸ್ಥಾತ್ರಯನ್ನ ಮಾತಾಡಿ. ಅದಕ್ಕೆ ನಾನು ಆ ಬುಕ್ ಹಿಡಿಬೇಡ ಅಂತ ಹೇಳ್ತೀನಿ. ಆ ಬುಕ್ ಹಿಡ್ಕೊಳಕ್ಕೆ ಹೋಗ್ಬಾರ್ದು, ಯು ಗೆಟ್ ಕ್ಯಾರಿಡ್ ಅವೇ. ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ ಸರ್ ಸಮಾಜ. ಕೂತ್ಕೊಂಡು ಹೇಳೋದಕ್ಕೆ ಸ್ಥಿರತಾಗಿಲ್ಲ, ಯಾಕೆ ಸಂಸ್ಕೃತ ಕಲ್ತಿರಲಿಲ್ಲ. ಪ್ರಾಬ್ಲಮ್ ಕನ್ನಡ ಕನ್ನಡ ಕನ್ನಡ ಕನ್ನಡ ಅಂತ ಕೂತಿರ್ತಾರ. ನಮ್ಮ ದುರ್ದೈವಕ್ಕೆ ಅವ್ರು ಒಬ್ಬರಿಗೂ ಕನ್ನಡ ಆಗಲಿಲ್ಲ, ಎಲ್ಲ ಕನ್ನಡ ಅವರು ಅವರು ಅಜ್ಞಾತ ಭಾಷೆಯಲ್ಲಿಯೂ ಅವಸ್ಥಾತ್ರೆ, ಬ್ರಹ್ಮಸೂತ್ರದಲ್ಲಿಯೂ ಅವಸ್ಥಾತ್ರೆ. ಇಲ್ಲ, ಜನಕ್ಕೆ ತಿಳಿಬೇಕಲ್ಲ. ಮತ್ತೆ ಇನ್ನು ಎರಡು ಕ್ಲಾಸ್ ತಗೋತೀನಿ, ಯಾವಾಗ ತಗೋತೀನಿ ಗೊತ್ತಿಲ್ಲ, ಇನ್ನೂ ಎರಡು ಕ್ಲಾಸ್ ತಗೋತೀನಿ.